ಸಾಯಿಲ್ ಟೆಸ್ಟ್ಗೆ ನಾವು ಕಡೆ ಹೋಗಿಬಿಟ್ಟೇವೆ, ನಾವು ರಾಸಾಯನ ಬಗ್ಗೆ ಒಟ್ಟೆ ಮಾತಾಡೋದಿಲ್ಲ. ಯಾಕೆ ಮಾತಾಡೋದಿಲ್ಲ ಅಂದ್ರೆ ನಮ್ಮ ಪಾಳೆಕರ್ ಸರ್, ನಮ್ಮ ಗುರುಗಳಾದಂಥವ್ರು ಏನು ಹೇಳ್ಯಾರ, ನಿಮಗೆ ನಿಮ್ಮ ತಂದೆ ಕೊಟ್ಟ ಅನ್ನ ತಿಳ್ಕೊಬೇಡ್ರಿ, ಒಳ್ಳೆ ಮಾತದ ನೆನ್ಪಿಟ್ಕೋರಿ. ರೈತ ಬಾಂಧವ್ರಿಗೆ ವಿನಂತಿ ನಂದು, ಭೂಮಿ ನಿಮ್ಮ ತಂದೆಯವ್ರು ಕೊಟ್ಟ ತಿಳ್ಕೊಬೇಡ್ರಿ, ಮಗನೇ ಕೊಟ್ಟ ಅನ್ನತ್ತು ಒಳ್ಳೆ ಭೂಮಿ ಇಟ್ಟು ಹೋಗ್ಬಿಡ್ರಿ. ಬಂಗಾರ ಅಂತ ಮಾತಿದ್ದು ನಮ್ಮೇನು ತಂದೆ ಕೊಟ್ಟ ಅನ್ನತ್ತು ರಾಸಾಯನಿಕ ಮಾಡಿ ಎಲ್ಲ ಕೆಡಿಸಿ ಭೂಮಿದ ಹದಿಗಡಿಸಿ ಹೋಗಬೇಡ. ದಯವಿಟ್ಟು ನಿಮಗೆ ಅಳಿವರು ಕಡಿಮೆ ಆಗ್ಬೋದು, ನೀವು ರಾಸಾಯನಿಕದಿಂದ ನೀವು ನೈಸರ್ಗಿಕ ಬಂದಾಗ ಕಡಿಮೆ ಆಗ್ತದೆ, ಕಡಿಮೆ ಆಗುತ್ತೆ. ನೀವು ಆಗಾಗಲೇ ಅದು ಭೂಮಿ ಇದು ಮಾಡಿಬಿಟ್ಟಿದೆ, ನಿಮ್ಮಲ್ಲಿ ಎರಿ ಹುಳನೇ ಇರುವುದಿಲ್ಲ. ಎರೆ ಹುಳ, ಎರಿ ಅಂದ್ರೆ ಮಣ್ಣು, ಹುಳ ಅಂದ್ರೆ ವರ್ಮ, ಇಂಗ್ಲೀಷ್ನೊಳಗೆ ಅರ್ಥ ವರ್ಮ. ಎಲ್ಲಿ ಅರ್ಥ ಅದ ಅಲ್ಲಿ ವರ್ಮ ಅದ, ಸಮುದ್ರ ಬಿಟ್ಟು ಎಲ್ಲ ತಗೊಳಿ ಅರ್ಥ ವರ್ಮ ಅದಾವು. ನಾವೇನು ಸುಭಾಷ್ ಪಾಳೇಕರ್ ಪತ್ತಿ ಪ್ರಕಾರ ನಾವು ಜೀವಾಮೃತ ಕೊಡ್ತೀವಿ, ಅವು 15 ಪುಟ ತೆಳಗದ ಎರಿ ಹುಳ ತಾವೇ ಬಗ್ ಮಾಡಿ ಮ್ಯಾಗ ಬರ್ತಾವು. ನೀವು ಏನು 2-3 ವರ್ಷ ನೀವು ಇದನ್ನ ಕೊಟ್ಕೋತ ಬಂದ್ರಿ ಅಂದ್ರೆ ಎರಿ ಹುಳ ಆಟೋಮೆಟಿಕ್ ಮ್ಯಾಗ ಬಂದಿರ್ತಾವು. 1 square foot 4 ಎರಿ ಹುಳ ಬಂದ್ರೆ ನಿಮ್ಮ ಭೂಮಿ ಪೂರ್ಣ ಶಕ್ತಿಯುತ ಆಗಿರ್ತದೆ, ತಿಳ್ಕೊರಿ. ಆಮೇಲೆ ಈ ರಾಸಾಯನಿಕದಿಂದ ನೀವು ನೈಸರ್ಗಿಕ ಬಂದ್ರಿ ಅಂದ್ರೆ ಮೊದಲೇ ವರ್ಷ ನಿಮ್ಗೆ 30% ಇಳುವರಿ, ಎರಡನೇ ವರ್ಷ ನಿಮ್ಗೆ 60% ಇಳುವರಿ, ಮೂರನೇ ವರ್ಷ ನಿಮ್ಗೆ 90% ಇಳುವರಿ, ನಾಲ್ಕನೇ ವರ್ಷ ರಾಸಾಯನಿಕ ನಿಮ್ಗೆ ಎಷ್ಟು ಹಾಕಿತ್ತು ಅದಕ್ಕೆ 20% ಇಳುವರಿ ಹೆಚ್ಚು ಬರ್ತದೆ. ನನಗೆ ಅತಿ ಆತ್ಮಗೌರವ, ನಾ ಮಾಡಿ ನೋಡಿನ ಅದನ್ನು. ನಾಲ್ಕನೇ ವರ್ಷ ನಿಮಗೆ ನೀವು ಅಷ್ಟು ಬಂದೇ ಬರ್ತದೆ. ಇದಕ್ಕೇನೈತಿ, ಪೇಷನ್ಸ್ ಬೇಕು. ನಂತರ ಬಾಜು ರೈತರು ಬರ್ತಾರೆ, ಏನ್ರಿ ಇಷ್ಟ ಕೊಟ್ರಿ ಇದು ಮಾಡಿರಿ ಅಂತೇಳಿ, ಇನ್ನೂ ಆ ಪೇಷನ್ಸ್ ಬೇಕು ಸ್ವಲ್ಪ. ಆಮೇಲೆ ನಮ್ಮ ಬೊಂಬಿ ಬರ್ರಿ, ನೀವು ಬೂಟ್ನ ಹಾಕೊಂಡು ಸ್ಪಂಜ್ ಹಾಕೊಂಡು ಅಡ್ಡಾಡ್ದಾಗುತ್ತೆ. ನನ್ನ ಅನುಭವ ಪ್ರಕಾರ ನಾ 72-50 ವರ್ಷದೊಳಗೆ ಮೊದಲ 15 ಹಾರ್ಸ್ಪವರ್ ಟ್ರ್ಯಾಕ್ಟರ್ ನೀಗ್ಲೀಜ್ ಆಗ್ತಿತ್ತು. ಮುಂದೊಂದು ವರ್ಷ ಆಗೋಣ 30 ಹಾರ್ಸ್ಪವರ್ ಬತ್ತು, ಮುಂದೊಂದು 10 ವರ್ಷ ಆಗೋಣ 45 ಬತ್ತು. ಈಗ ನಿಮ್ಮ ಹೊಲ 55 ಹಾರ್ಸ್ಪವರ್ ಟ್ರ್ಯಾಕ್ಟರ್ ಇದ್ರೆ ನೀಗ್ಲೀಜ್ ಆಗ್ತದೆ. ಅಷ್ಟು ಅರ್ಥಾತ್ ಅಷ್ಟು ಭೂಮಿ ಕಟ್ಟಿಯಾಗಿದೆ. ಹೆಂಟ್ ಎಂಥ ಹೇಳ್ತಾವೆ ನೋಡ್ರಿ, ನೀವು ನಿಮ್ಮ ಭೂಮಿಗೆ ನೀವು ಹಾಕಿದ್ರ ಮೇಲೆ ಕೊಡ್ತ. ಈಗ ನೀವು ಸಪೋಸ್ ನೀವು ಭೂಮಿ ನೀವು ರಾಸಾಯನಿಕ ಕೊಟ್ಟಿರಲಿಲ್ಲ, ನೀವು ಸಾವಯವ ನೀವೇನೇ ಮಾಡ್ರಿ, ಯಾವ್ದಾರ ಮಾಡ್ರಿ, ಮೊದಲು ರಾಸಾಯನಿಕ ಬಿಡ್ರಿ. ರಾಸಾಯನಿಕ ಯಾಕೆ ಬಿಟ್ರಿ ಅಂದ್ರೆ, ನಾನು ಹೊಲದಾಗ ನಾ ಯಾವುದೇ ಕಸ ತೆಗೆದಿಲ್ಲ, ಒಟ್ಟ ಯಾವುದೋ ಕಸ ತೆಗೆದಿಲ್ಲ. ಯಾಕೆ ತೆಗೆದಿಲ್ಲ ಅಂದ್ರೆ, ಭೂಮಿ ಶಕ್ತಿ ತಗೊಂಡು ಅದು ಮ್ಯಾಗ ಬಂದಿರ್ತದ. ಈಗ ನೋಡ್ರಿ, ಕಲ್ಲ ಕಾಜ ಪ್ಲಾಸ್ಟಿಕ್ ಇವು ಮೂರು ಗೊಬ್ಬರ ಆಗೋದಿಲ್ಲ, ಇವು ಡಿಕಂಪೋಸ್ ಆಗೋದಿಲ್ಲ. ಯಾವ ಇತಿಹಾಸದಾಗ ಜೀವಂತ ಅದಾವು ಅವು ಅಷ್ಟೇ ಡಿಕಂಪೋಸ್ ಆಕಾವು. ನಿಮ್ಮ ಭೂಮಿಯಿಂದ ಯಾವುದೇ ಕಸ ಬೆಳೀಲಿ, ಅದು ಭಾಳ ಭೂಮಿ ಬಿಟ್ಬಿಟ್ರಿ ಅದನ್ನು. ಅದಕ್ಕೆ ಭೂಮಿ ಹೇಳ್ತಾಳತ್ತ, ನಿಮ್ಗೆ ಬೇಕಾದ ತೊಗೋರಿ, ಬೇಡಾದ ನನಗೆ ಬಿಡ್ರಿ, ತೆನಿ ತೊಗೋರಿ, ಕಣಕಿ ತೊಗೋರಿ, ಬಿಡಿಸಿ ಬಿಡ್ರಿ. ದಯವಿಟ್ಟು ರೈತರಲ್ಲಿ ಇನ್ನೊಂದು ನನ್ನ ವಿನಂತಿ ಪೂರ್ವಕ ಇದು ಏನಂದ್ರೆ, ಹೊಲದ ಕಸಕ್ಕೆ ಕಡ್ಡಿ ಕೊರಿಬೇಡ್ರಿ. ಯಾಕಂದ್ರೆ ಒಂದಿನ ಹೊಲ ಮಣ್ಣು ತಯಾರಾಗ್ಬೇಕಾದ್ರೆ 500 ವರ್ಷ ಹೋಗುತ್ತೆ. ಅಲ್ಲಿ ನಿಮ್ಮ ಮಣ್ಣು ಇಟ್ಟಂಗೆ ಆಗೋಗುತ್ತೆ. ನೀವೇನು ಮಾಡ್ತೀರಿ, ಆಳಿಗೆ ಸೆಣೆತನ ಮಾಡಿ ಕಡ್ಡಿ ಕೊರೋದು ಉರಿ ಹಚ್ಚಿಬಿಟ್ರಿ. ಯಾಕಂದ್ರೆ ತೊಗರಿ ಇರ್ಬೋದು, ಇದು ಇರ್ಬೋದು, ಯಾವುದೇ ಕಸನೂ ನಾನು ದಂಡಿಗೆ ಹೋಗಿದ್ದಿಲ್ಲ, ನಾನು ಹೊಲದಾಗ ಹಾಕ್ತೀನಿ. ನಾನು ಇನ್ನು ಗೊಬ್ಬರ ಬಗ್ಗೆ ಬಂದು ಹೇಳಿದಾಗ, ನೀವು ತಿಪ್ಪಿ ಗೊಬ್ಬರ ಏನು ಮಾಡ್ತೀರಿ, ಹೆಂಡಿ ಹಾಕ್ಬಿಡ್ತೀರಿ, ಕಣಕಿ ಹಾಕ್ತೀರಿ, ಡೈರೆಕ್ಟ್ ನೀವು ಇದಕ್ಕೆ ಹಾಕ್ಬಿಡ್ತೀರಿ ಹೊಲಕ್ಕೆ. ಇದು ತಪ್ಪ. ನಾನೀಗ ಒಂದು 10-15 ವರ್ಷದಿಂದ ಪ್ರೊಫೆಸರ್ ಹಿತ್ತುಮಣಿ ಅವರೊಂದು ಬುಕ್ಕ ಬರ್ದಾರ, ಅದು ಬುಕ್ಕದ ಹೆಸರು ಗೊಬ್ಬರ ಅಂತೇಳಿ. ಅದು ನಿಮ್ಗೆ ಎಲ್ಲರೂ ಸಿಕ್ಕರು ಓದ್ಬೋದು ಅದನ್ನು. ಅದ್ರಾಗ ಏನು ಹೇಳ್ತಾ ಇರೋದು, ನೀವು ಈಗ 3 ಫೂಟಿನ ತೆಳಗಿ ತಿತಿ ತೆಳಗಿ ಜೆ ಸಿ ಬಿಲಿ ಡೀಪಾಗಿ ತೆಗೆಯಾಕತ್ತೀರಿ, ತೆಗಿಬೇಡ ದಯವಿಟ್ಟು. 3 ಫೂಟಿನ ತೆಳಗ ನಿಮಗೆ ಇವು ಹೋಗೋದಿಲ್ಲ, ಏನು ಡಿಕಂಪೋಸ್ ಮಾಡುವಂಥ ನಮ್ಮ ಇವು ಏನದಾವ ಬ್ಯಾಕ್ಟೀರಿಯಾ ಹೋಗೋದಿಲ್ಲ. ಅವು 3 ಫೂಟಿನ ಅಷ್ಟೇ ಇರಬೇಕು ನಮ್ಮದು. ತಿಪ್ಪಿಗೆ ದಯವಿಟ್ಟು ಒಂದೇ ಸಲ ನೀರು ಕೊಡ್ರಿ, ಬಿಡದೇ ನೀರು ಕೊಡೋಕೆ ಹೋಗಬೇಡ್ರಿ. ಅದು ನಿಮಗೆ ಕಳೆಯುವುದಿಲ್ಲ, ಕಳೆಯೋದು ಬೇರೆ, ಕೊಳೆಯೋದು ಬೇರೆ, ನಿಮ್ಮದು ಕೊಳೀತದ ಕಳೆಯುವುದಿಲ್ಲ, ಕಳೆಯೋದು ಬೇರೆ. ನೀವೇನು ಮಾಡಿಬಿಡ್ತೀರಿ, ತಿಪ್ಪಿಗೆ ಹಾಡು ನೋಡ್ತೀರಿ, ಕರ್ರ ಕಾಣ್ತದೆ, ಗೊಬ್ಬರ ಚಲೋ ಅದ. ತಪ್ಪ ನಿಮ್ಮದು. ನಿಮ್ಮಲ್ಲಿ ಗೊಬ್ಬರ ಚಲೋ ಇತ್ತಂದ್ರೆ ಅವು ಗೊನ್ನೆಯೊಳ ದಪ್ಪನ್ನು ಇರ್ತಾವಲ್ಲ, ಅವು ನಿಮ್ಮಲ್ಲಿ ಬರಬೇಕಾವು. ಅದಕ್ಕೆ ನೀವು ದಯವಿಟ್ಟು ಏನು ಮಾಡ್ಬೇಕಂದ್ರೆ, ತಿಪ್ಪಿಗೆ ಕಿತ್ತಿ ಬಾಜು ಹಾಕ್ರಿ. ಹಾಕೊಂದು 6 ತಿಂಗಳು ಬಿಟ್ಟು, 6 ತಿಂಗಳು ಬಿಟ್ರೆ ಅವು ಏನಾಗಿರ್ತಾವೆ, ಕೆಲವು ಡಿಕಂಪೋಸ್ ಅದು ಗೊಬ್ಬರ ಇರ್ತದೆ, ಅದು ಒಟ್ಟು ಡಿಕಂಪೋಸ್. 6 ತಿಂಗಳು ಬಿಟ್ಟು ಹಾಕ್ರಿ, ನಿಮ್ಮಲ್ಲಿ ಕಸನೇ ಇರೋದಿಲ್ಲ, ಪೂರ್ಣ ಗೊಬ್ಬರ ಪುಡಿಯಾಗಿರ್ತದೆ. ಮತ್ತು ಎರಡನೇದ್ದು, ನಾವು ತಿಪ್ಪಿ ಕಿತ್ತದ್ರಿಂದ ಮೊದಲು ಯಾವುದೋ ಕಸ ಹೋದ್ರಿತ್ತು, ಅದ್ರ ಬೀಜ ಸರಿಯಾಗಿಬಿಡ್ತದೆ ನಮಗೆ. ಪ್ರತಿ ಸಲ ನೀವು ಕಿತ್ತದಾಗ 6 ತಿಂಗಳು ಬಿಡ್ರಿ, 6 ತಿಂಗಳು ಬಿಟ್ಟು ಹಾಕಿಬಿಟ್ಟು ಅದು ಮಣ್ಣಾಗಿ ಹೋಗ್ಬಿಡ್ತದೆ. ನೀವು 6 ತಿಂಗಳು ಬಿಟ್ಟು ಹೊರಸ್ ಬಿಡಕ್ಕೆ ಹೋದ್ರಿ ಅಂದರೆ ಅದು ಮಣ್ಣಾಗಿ ಹೋಗುತ್ತೆ. ಹಾಗೆ ನೀವು ದಯವಿಟ್ಟು ಗೊಬ್ಬರಕ್ಕೆ ಎಷ್ಟು ಮತ್ತು ಕೊಡ್ತೀರಿ, ಯಾವ ಒಕ್ಕಲುತನ ಪ್ರೀತಿ ಮಾಡ್ತಾನೆ ಅಂದ್ರೆ ಅವ್ನು ತಿಪ್ಪಿ ನೋಡ್ಬೇಕು. ನಾವು ತಿಪ್ಪಿ ಪ್ರೀತಿ ಮಾಡ್ತಾನೆ ಅಂದ್ರೆ ಅವ ಒಕ್ಕಲುತನ ಸಕ್ಸಸ್ ಅಂತ ತಿಳ್ಕೊಬೇಕು. ಆ ತಿಪ್ಪಿ ನೋಡ್ಬೇಕು. ನಾವು ತಿಪ್ಪಿ ಕಡೆ ಮತ್ತು ಕೊಡ್ರಿ, ಕಲ್ಲ ಕಾಜ ಪ್ಲಾಸ್ಟಿಕ್ ಇವು 3 ಬಿಟ್ಟು ಯಾವುದೇ ಇದ್ರೂ ತಿಪ್ಪಿಗೆ ಹಾಕಿ ಅದು ಡಿಕಂಪೋಸ್ ಆಗ್ತದೆ. ಅದಕ್ಕೆ ತಿಪ್ಪಿ ಮತ್ತು ಕೊಡ್ರಿ, ಸಾವಯವಕ್ಕೆ ಬರ್ರಿ, ರಾಸಾಯನಿಕ ದಯವಿಟ್ಟು ಕೈ ಮುಗ್ತೈತಿ, ರಾಸಾಯನಿಕ ಬಿಟ್ಬಿಟ್ರಿ. ಭೂಮಿ ಭಾಳ ಕೆಟ್ಟ ಹೋಗ್ಬಿಟ್ಟದ. ಈಗ ನಿಮ್ಮ ಸಾವಯವ ಸದಿ ಮಾರ್ಕೆಟ್ನಾಗ ಹಣ್ಣು ತಿನ್ರಿ ನೀವು. ನನ್ನ ಪ್ರಕಾರ ಬಾಳೆಕಾಯಿಗೆ ಪೊಟ್ಯಾಸಿಯಂ ಪರ್ಮೇಟ್ ಎತ್ತಾರ, ತೆಲೋಟ ಬಾಳೆಕಾಯಿಗೆ ಹತ್ತಾರ, ಚಿಕ್ಕಕ್ಕೆ ಪೊಟ್ಯಾಸಿಯಂ ಪರ್ಮೇಟ್ ಮಾಡ್ತಾರ, ಮಾವಿನಕಾಯಿಗೆ ಮಾಡ್ತಾರ, ಎಲ್ಲವೂ ವಿಷಯದೇವದಾಗ. ನಾ ಏನು ಮಾಡಿ, ನನ್ನ ತೋಟದಾಗ ನಾ 10 ಗಿಡ ಹಾಕೀನಿ, ಒಂದು 10 ಟೊಮೆಟೊ ಗಿಡ ಹಚ್ಚೀನಿ, 10 ಬಾಳೆ ಗಿಡ ಹಚ್ಚೀನಿ, ಎಲ್ಲ ನಾನು ಒಬ್ಬ ನನ್ನ ಮಕ್ಕಳಿಗೆ ವಿಷಮುಕ್ತ ಮಾಡಬೇಕು ಒತ್ತೆಕ್ಷಿಂದ. ನೀವು ಏನೇ ಮಾಡಿರಿ, ವೇಟ್ ಆ್ಯಂಡ್ ಮೆಜರ್ಮೆಂಟ್ ಮಾಡಿರಿ. ನಂತರ ನೀವು ಯಾವುದೇ ಬೆಳೆ ಮಾಡಬೇಕಾದ್ರೆ ಮೊದಲು ಅನುಭವಕ್ಕೆ ದುಡ್ಡು ಹಾಕ್ರಿ. ಮೊದಲು ಮಾಡಿಬಿಡೋದು, ದ್ರಾಕ್ಷಿಗೆ 10 ಟನ್ನಿಗೆ 10-20 ಟನ್ ಹಾಕೋದನ್ನ ಮಾಡಿಬಿಡೋದು, ಹಿಂದಿರಡೆ ಅದು ಕಳ್ಕೊತೀವಿ, ಆಮೇಲೆ ಕೈ ಸುಟ್ಕೋತೀವಿ, ಮಾಡೋಂಗೆ ಆಗೋದಿಲ್ಲ. ಅದನ್ನೇ ಒಂದು 1,000 ರೂಪಾಯಿ ನೀವು ಮೊದಲು ಅನುಭವಕ್ಕೆ ದುಡ್ಡು ಖರ್ಚು ಮಾಡಿರಿ. ಯಾವುದೇ ಬೆಳೆ ಮಾಡಿರಿ, ಅನುಭವಕ್ಕೆ ಮಾಡಿದ್ರೆ ಏನಾಗುತ್ತೆ, ನಾವು ಲಾಸ್ ಆಗೋದಿಲ್ಲ. ರಾಸಾಯನಿಕ ಬೆಳೆದು 20 ಟನ್ ದ್ರಾಕ್ಷಿ ತೆಗೆದು 20 ಟನ್ ಇದನ್ನು ಬೆಳೆದು ಸಮಾಜಕ್ಕೆ ವಿಷ ಕುಡಿಸಿ ಕಿಸೆಗೆ ಹಾಕೊಳ್ಳೋದು ದಯವಿಟ್ಟು ಮಾಡಬೇಡ. ಇದನ್ನು ಇನ್ನೊಂದು ರೈತರಲ್ಲಿ ಏನು ಒಂದು ನಾ ಕಂಡುಕೊಂಡಿದ್ದೆ ಅಂದ್ರೆ ನನಗೆ ರಗಡ್ ಅನುಭವದಲ್ಲಿ ಅವನ ಯಾಕೆ ಕೇಳಕ್ಕೆ ಹೋಗ್ಬೇಕು, ನಾವು ಇದು ತಪ್ಪು ಮಾಡ್ತೀವಿ. ವಯಸ್ಸಿನಿಂದ ಅಳಿಬೇಡ್ರಿ, ಅವ್ರ ಬುದ್ಧಿಯಿಂದ ಅಳಿರಿ. ಇವತ್ತು ನಾವು 20 ವರ್ಷ ಇದ್ದಾರೆ ಒಂದು ಬೆಳೆ ಮಾಡಿದ್ದಾರೆ, ಹೋಗಿ ಅನುಭವ ಕೇಳ್ಕೊಳ್ಳೋ ನಾವು. ಅದಕ್ಕೆ ನಾವು ಏನು ಮಾಡಬೇಕು ಅಂದ್ರೆ ಯಾವುದೇ ಅನುಭವ ತಗೋಬೇಕಾದ್ರೆ ಯಾವ ಬೆಳೆ ಮಾಡ್ತೀವಿ ರೈತರ ಕಡೆ ಹೋಗೋದು, ವಿಜ್ಞಾನಿಗಳ ಕಡೆ ಹೋಗೋದು. ಆ ಗೌರ್ಮೆಂಟ್ ಅದಕ್ಕೆ ಆಫೀಸ್ ಅಗ್ರಿಕಲ್ಚರು ಹಾರ್ಟಿಕಲ್ಚರು ಅದಕ್ಕೆ ಇಟ್ಟಾರ, ನಮ್ಮ ಸಂಬಂಧ ಇಟ್ಟಾರ. ನಾವು ರೈತರಲ್ಲಿ ಅವರಲ್ಲಿ ಹೋಗೋದು, ನಮ್ಗೆ ಸಬ್ಸಿಡಿ ಅಂತ ಬಂದಿರ್ತದೆ. ಮತ್ತು ಅವ್ರೇನು ಮನೆ ಬಂದು ಕೊಡ್ಬೇಕಾ ನಮಗೆ? ರೇಷ್ಮೆ ಇಲಾಖೆ ಒಂದೇ ರೈತರಿಗೆ ಬೆನ್ನತ್ತಿ ಕೆಲಸ ಮಾಡಿಸೋದು, ರೈತರಿಗೆ ಬೆನ್ನತ್ತಿ ಸಬ್ಸಿಡಿ ಕೊಡಿಸೋದು, ರೈತರಿಗೆ ಬೆನ್ನತ್ತಿ ಎಲ್ಲ ಮಾಡೋದು ಅಂದ್ರೆ ರೇಷ್ಮೆ ಇಲಾಖೆ. ಈಗ ಹೊಸದಾಗಿ ಬಂದಾವ, ಈಗ ಕೃಷಿ ಹೊಂಡತ್ತದ, ಇವೆಲ್ಲ ಮಾಡ್ಕೋಬೇಕು ನಾವು. ಸದ್ಯಗ ಗೋಕಪ್ರಾಮತ್ ಹತ್ತದ, ಜೀವಾಮೃತ ಹತ್ತದ, ಮತ್ತು ವೇಟ್ ಡಿಕಾಂಪೋಸ್ ಇರ್ತದ, ಇವೆಲ್ಲ ಮಾಡ್ಕೊಂಡು ಭೂಮಿ ಬಲವನ್ನು ಮಾಡ್ಕೊಳ್ಳೋ. ನಿಮ್ಮ ಭೂಮಿಯ ನೀವು ಕಾಲಿಟ್ರೆ, ನೀವು ಗಾದಿ ಮೇಲೆ ಕಾಲಿಟ್ಟಾಗ ನಿಮ್ಮ ಭೂಮಿ ಆಯಿತು ಅಂದ್ರೆ ನೀವು ಒಟ್ಟು ನಮ್ಮ ಭೂಮಿ ಬೆಳೀತದೆ. ಅದಕ್ಕೆ ನೀವು ರಾಸಾಯನಿಕ ಬಿಟ್ಟು ಇನ್ನು ಡಿಕಾಂಪೋಸ್ ಅದಾವು ಸದ್ಯಗ ಭಾಳ ಅದಾವೆ ಸದ್ಯಗ, ಅವೆಲ್ಲ ಮಾಡಿರಿ. ಏನೂ ಮಾಡೋಕ್ಕೆ ಹೋಗ್ಲಿಕ್ಕಂದ್ರು ಸುಭಾಷ್ ಪಾಳೇಕರ್ ಅವರ ಪದ್ಧತಿ ಪ್ರಕಾರ ಗೋಮೂತ್ರದಿಂದ ನೀವು ಜೀವಾಮೃತ, ಘನಜೀವಾಮೃತ, ಬೀಜಾಮೃತ ಇವನ್ನ ಹಾಕದವ ಅದನ್ನ ಅಳವಡಿಸ್ಕೊಂಡ್ಬಿಟ್ರಿ. ಒಂದು ಆಕಳ ಇಟ್ಟಂದ್ರೆ 30 ಎಕರೆಗೆ ಅದು ನಿಮಗೆ ಇದು ಮಾಡ್ತದೆ. ಆಕಳದ ಸಗಣಿ ಒಳಗೆ 1 ಗ್ರಾಮಿನೊಳಗೆ 330 ಕೋಟಿ ಜೀವಾಣು ಅದಾವ. ಇದು ವಿಜ್ಞಾನ ಹೇಳ್ತದ. ಅಥವಾ ಕೆಲವರವರು ಈಗ ತಾವು ಸಾಕಷ್ಟು ವಿಚಾರಗಳನ್ನು ಹೇಳಿದ್ರಿ, ವಿಶೇಷವಾಗಿ ನೈಸರ್ಗಿಕ ಕೃಷಿ ಇರಬಹುದು ಅಥವಾ ಶೂನ್ಯ ಬಂಡವಾಳದ ಕೃಷಿ ಇರಬಹುದು. ಈಗ ಅದನ್ನು ಶುರು ಮಾಡಿದ ನಂತರ ನಿಮ್ಮಲ್ಲಿ ಏನು ಇಳುವರಿ ಬರ್ತಿತ್ತು, ಅದು ಇಳುವರಿ ಹೆಚ್ಚಾಯಿತು ಅನ್ನುವಂಥ ಅನುಭವ ಕೂಡ ತಾವು ಹೇಳಿದ್ರಿ. ಮುಂದಿನ ದಿನಗಳಲ್ಲಿ ಆ ಒಂದು ಇಳುವರಿ ಏನದ ಸ್ಥಿರವಾಗಿ ಉಳ್ಕೊಂಡು ಬಂದದನ್ನ ಹೆಂಗೆ ಮುಂದಿನ ದಿನಗಳಲ್ಲಿ ಕಡಿಮೆ ಆಗೋದಾಗಲಿ ಅಥವಾ ಭಾಳಷ್ಟು ಅದರೊಳಗೆ ಇಳಿತ ಕಂಡು ಬರೋದಾಗಲಿ ಹಿಂಗೆ ಏನಾದ್ರೆ ಆಗ್ಯದನ್ನ? ಈಗ 10 ಕ್ವಿಂಟಲ್ ನಮಗೆ ಇಳುವರಿ ಬಂದದಂತಂದ್ರೆ ಅದು ನಿರಂತರವಾಗಿ ಇಲ್ಲಿ ತನಕ ಅದು 10 ಕ್ವಿಂಟಲ್ ಅದ ಅಥವಾ ಅದಕ್ಕಿಂತ ಹೆಚ್ಚು ಬಂದದ ಹೊರತಾಗಿ ಅದಕ್ಕಿಂತ ಕಡಿಮೆ ಆಗಿಲ್ಲ ಅನ್ನುವಂಥ ಅನುಭವ ಏನಾದರೂ ತಮ್ಮದ ಆಗೋದಿಲ್ಲ ಸರ್? ಅದೇನಾಗುತ್ತೆ ಅಗಳಿನ ಒಂದು ಟೇಬಲ್ ಹೇಳಿದೆ ನಾನು, ಮೊದಲೇ ವರ್ಷ 30% ನಿಮ್ಮದು ರಾಸಾಯನಿಕದಾಗ 10 ಕ್ವಿಂಟಲ್ ಹಾಕಿತ್ತು, ನೀವು ಸಾವಯವಕ್ಕೆ ಬಂದ್ರಿ ಅಥವಾ ನೈಸರ್ಗಿಕ ಬಂದ್ರಿ ಅಂದ್ರೆ 3 ಕ್ವಿಂಟಲ್ ಹಾಕದ, 2 ವರ್ಷ 6 ಹಾಕದ, 3 9 ಹಾಕದ, 4 ವರ್ಷ ನಿಮಗೆ 10 ಹಾಕದ, 5 ನಿಮಗೆ 12-15 ತನ ಹಾಕದ. ಯಾವಾಗಲೂ ರಾಸಾಯನಿಕದಿಂದ ಮಾಡ್ತಿರ 10 ಟನ್ ಒಳಗೆ ಯಾವ ಕಾಲಕ್ಕೂ ಬರುವುದಿಲ್ಲ ನಿಮ್ಗೆ. 12 ಮುಂದೆ ಬರ್ತದ್ವಿನ ಭೂಮಿನ ಶಕ್ತಿತ್ವ ಆಗಿರುತ್ತೆ. ನಾವೇನ್ ಮಾಡ್ತೀವಿ, ಅತಿ ಆಸೆಯಿಂದ ರಾಸಾಯನಿಕ ಕೊಟ್ಟು ಭೂಮಿ ಬರಡ್ ಮಾಡಿಬಿಟ್ಟಿವಿ. ಆಟೋಮೆಟಿಕ್ ನೀವು ತಿಪ್ಪಿಗೌರ ಹಾಕಕ್ ಹೋಗ್ಬೇಡ್ರಿ, ನೀವು ಜೀವಾಮೃತ ಕೊಟ್ಬಿಡ್ರಿ. ದಯವಿಟ್ಟು ಯಾವುದೇ ಕಸ ಬದುವಿಗೆ ಹೋಗಿತ್ತಿದ್ದ ಒಗಿಬೇಡ್ರಿ. ಕಸ ಏನ್ ಮಾಡಿರ್ತದೆ, ಭೂಮಿಯಿಂದ ಬೆಳೆದಿರ್ತದೆ. ಎಲ್ಲಿಂದ ಬರ್ತದ ಆಹಾರ? ಭೂಮಿಯಿಂದೇ ಬಂದಿರ್ತದೆ. ಇದೊಂದು ಚಕ್ರದ ಕೃಷಿಯೊಳಗೆ 4-5 ಅದಾವು: ಸಾವಯವ ಕೃಷಿ, ನೈಸರ್ಗಿಕ ಕೃಷಿ, ಸಹಜ ಕೃಷಿ. ಸಹಜ ಕೃಷಿ ಅಂದ್ರೆ ನೀವು ನಿಮ್ಮ ಬದುವಿನ ಒಳಗೆ ನೋಡಿಬಿಡ್ರಿ. ನಮ್ಮ ಪಳಕರವ್ರು ಹೇಳ್ತಾರೆ, ನಿಮ್ಮ ಬದುವಿನ ಒಳಗೆ ನೋಡ್ರಿ, ಅದೇ ನಿಮ್ಗೆ ಯೂನಿವರ್ಸಿಟಿ ಆಗ್ತದೆ. ಇನ್ನು ಏಕದಳ ದ್ವಿದಳಕ್ಕೆ ಬರ್ತೀನಿ. ಏಕದಳ ದ್ವಿದಳ ಅಂದ್ರೆ ಹೆಂಗಂದ್ರೆ ನಾವು ನೀವು ಸಲಿ ಕಲ್ತೀವಿ, ಬ್ಯಾಳಿ ಕಾಳು ದ್ವಿದಳ, ಬ್ಯಾಳೆ ಆಗ್ಲಾರ್ದು ಏಕದಳ, ನಾವು ತಿಳ್ಕೊತೀವಿ. ಇದು ಆಯ್ತು ಬಿಡ್ರಿ, ನಾ ಆಯ್ತು. ಮತ್ತೆ ಇದು ಕಬ್ಬು ಏನೈತ್ರಿ, ತೆಂಗಿನ ಗಿಡ ಏನೈತ್ರಿ, ದ್ರಾಕ್ಷಿ ಬೆಳೆ ಏನೈತ್ರಿ, ಕೆಲವು ಬೆಳೆನೇ ಆಗುದಿಲ್ಲರಿ. ಅದು ನಮ್ಮ ಪಾಳೇಕರ್ ಕೃಷಿ ಪದ್ಧತಿ ಏನು ಹೇಳ್ತಾರೆ, ಯಾವುದು ಚೂಪೆಲಿ ಅದ ಅದು ಏಕದಳ, ಯಾವುದು ಅಗಲಲಿ ಅದ ಅದು ದ್ವಿದಳ. ಮತ್ತೆ ಇನ್ನೊಂದು ಇದೇನು ಮಾಡ್ತದೆ, ಕೆಲವು ರೈತರಲ್ಲಿ ಅದ ಪಡ ಬಿತ್ತು ಅಂದ್ರೆ ಬೆಳೀತದೆ. ಯಾಕೆ ಬೆಳೀತದೆ ಅಂದ್ರೆ ಹೇಳ್ರಿ, ಅಲ್ಲಿ ಆಕಳಿದ್ದು ದನ ಇದೆ ಎಲ್ಲ ತಪ್ಪು ಕಲ್ಪನೆ ನಿಮ್ಗೆ. ಇದು ಎಲ್ಲಿ ಸಿಗುದಿಲ್ಲ, ಪಾಳೇಕರಲ್ಲಿ ಸಿಗ್ತದೆ. ನಾವು ರೈತರು, ನಾವು ಹೊಲದಾಗ ಬುತ್ತಿ ಬೀಚಿ ಊಟ ಮಾಡ್ತಿರ್ತೀವಿ. ನನ್ನ ಒಬ್ಬ ರೈತನಲ್ಲಿ ರೊಟ್ಟಿ ಹೆಚ್ಚಿರ್ತದೆ, ಒಬ್ಬ ರೈತನಲ್ಲಿ ಪಲ್ಯ ಹೆಚ್ಚಿರ್ತದೆ, ರೊಟ್ಟಿ ಕೊಟ್ಟು ಪಲ್ಯ ಇಸ್ಕೊಂಡು ಬಿಡ್ತೀವಿ. ಇದು ಸಹ ಬಾಳ್ವೆ. ಅದೇ ತೆರನಾಗಿ ಭೂಮಿಯಲ್ಲಿ ಏನು ಸಸ್ಯಗಳದಾವು, ಇದು ರಸಾಯನ ತೊಗೊಂಡು ಇದೇನು ಮಾಡ್ತದೆ, ದ್ವಿದಳ ಏಕದಳ ಕೊಡ್ತದೆ, ಪಾಸ್ಪಾಸ್ ಸರದು ಕೊಡ್ತದೆ. ಅದಕ್ಕೆ ಏನು ಮಾಡಬೇಡ್ರಿ, ನಿಮ್ಮ ಬದುವಿನೊಳಗೆ ನೋಡ್ರಿ, ಚೂಪೆಲಿ ಆಗಲಿ ತಾನೇ ಇರ್ತದೆ, ಅದು ತಾನೇ ಮಾಡ್ಕೊಂಡಿರ್ತದೆ. ಅದು ಯಾರು ಕೊಟ್ರಿ ಅದಕ್ಕೆ? ಅಲ್ಲಿ ಏಕದಳ ದ್ವಿದಳ ಯಾರು ಮಾಡಿದ್ರಿ? ಒಂದು ಉದಾಹರಣೆ ಕೊಡ್ತೀವಿ, 1 ಎಕರೆ ಜೋಳ ಮಾಡ್ರಿ ನೀವು, ನಿಮ್ಗೆ 10 ಕ್ವಿಂಟಲ್ ಜೋಳ ಬರ್ತಿತ್ತು ಅಂತ ಒಂದು ತಿಳ್ಕೊ ನೀವು. ಅದ್ರಾಗ ಏನತ್ತ, 4 ಸಾಲ ಜೋಳ, 1 ಸಾಲ ಕಡ್ಲಿ ಮಾಡಿಬಿಡ್ರಿ, ನಿಮ್ಮ ಇಡೀ ಹೊಲ 1 ಎಕರೆ ಕತ್ ಕೊಡ್ತಿತ್ತಲ್ಲ ಜೋಳ, 10 ಎಕರೆ ಕತ್ತು ಆಗತ್ತದ. ಇದೇನು ಕಡ್ಡದ, ನಿಮಗೆ 2 ಕ್ವಿಂಟಲ್ ಹೆಚ್ಚಿಗೆ ಕೊಡ್ತಾ ಇದ್ದೀನಿ, ಬೋನಸ್ ಹಾಕದ. ಹಂಗೆ ಹಿಂದಕ್ಕೆ ರೈತರು ಮಾಡ್ಯಾರ್ರಿ ಅದನ್ನು. ಗೋಧಿಯೊಳಗೆ ಕುಸುಬಿ ಕುಡಿಸ್ಯಾರಿಲ್ಲ ನೋಡ್ರಿ, ಮತ್ತು ಬೆಳ್ಳುಳ್ಳಿ ಒಳಗೆ ಕಡ್ಲಿ ಕುಡಿಸ್ಯಾರಿಲ್ಲ ನೋಡ್ರಿ, ಮತ್ತು ಗೋಧಿಯೊಳಗೆ ಸಾಸಿವೆ ಕುಡಿಸ್ಯಾರಿಲ್ಲ ನೋಡ್ರಿ, ಜೋಳದೊಳಗೆ ಅಗಸಿ ಕಡ್ಲಿ ಎಲ್ಲ ಕುಡಿಸ್ಯಾರ, ಹಿಂದೆ ರೈತರು ಮಾಡ್ಯಾರ. ಹಂಗೆ ನಾವು ಏಕದಳದ ಇದ್ರೊಳಗೆ ಭಾಳ ಇಂಪಾರ್ಟೆನ್ಸ್ ಕೊಡಬೇಕು. ಈಗೆಲ್ಲ ಮೋನೋಕ್ರಾಪ್, ಅಲ್ಲಿ ಎಲ್ಲಿದ್ರಿ ಮೋನೋಕ್ರಾಪ್? ಈಗ ಒಂದು ಉದಾಹರಣೆ ನಾನು ನೋಡ್ತೀನಿ, ತೊಗರಿಯೊಳಗೆ ಜೋಳ ಹಾಕಬೇಕು, ಯಾಕೆ ಹಾಕ್ಬೇಕ್ರಿ? ಹಾಕಿ ಬಂದು ಕೊಟ್ಟಿರ್ತಾವೆ, ಮತ್ತೆ ಹಾಕಿ ಬಂದು ಕೊಡ್ತೀನಿ, ನಾವು ಎಣ್ಣೆ ಕೊಡ್ತೀನಿ ಹಂಗಾರೆ. ಅದಕ್ಕೆ ತಪ್ಪದು, ಜೋಳ ಏಕದಳ ಹಾಕದೆ, ನಿಮ್ಮ ತೊಗರಿ ದ್ವಿದಳ ಹಾಕದೆ. ನೀವೇ ನಿಮ್ಮ ನೋಡ್ಕೋರಿ, ನೀವು ಶೇಂಗ ಹಾಕ್ರಿ, ಅದು ದ್ವಿದಳ, ಅದ್ರ ಜೋಡಿ ಸಜ್ಜೆ ಹಾಕ್ರಿ, ಅದು ಏಕದಳ. ಅಲ್ಲಿ ಏನಾಗುತ್ತೆ, ನಿಮಗೆ ಶೇಂಗ ಇಳುವರಿ ಹೆಚ್ಚು ಬರ್ತದೆ, ಸಜ್ಜೆ ಇಳುವರಿ ಹೆಚ್ಚು ಬರ್ತದೆ. ರೈತ ಏನು ಮಾಡ್ತಾರೆ, ತೊಗರಿ ಹಾಕಿದ್ರೆ ಶೇಂಗ ಹಾಕಿಬಿಡ್ತಾರೆ, 2 ದ್ವಿದಳ ಆಗಿಬಿಡ್ತಾವೆ. ಮೊದಲು ರೈತರಲ್ಲಿ ಏಕದಳ ದ್ವಿದಳ ಏಕದಳ ಇದನ್ನು ಮೊದಲು ನೆನ್ಪಿಟ್ಕೋಬೇಕು ನೋಡು. ಅದು ಏಕದಳ ದ್ವಿದಳದ ಇಂಪಾರ್ಟೆಂಟ್. ಅದಕ್ಕೆ ಏನು ಮಾಡ್ತೀವಿ ನಾವು ಈ ಸದ್ಯ ಸಹಜ ಕೃಷಿಯೊಳಗೆ ಯಾರು ನೀರು ಹಾಕ್ತೀವ್ರೆ ನಾವು?

ಎಲಿ ಸೂಪದ ಏಕದಳ, ನಿಮ್ಮ ಕರಿಕೆದ ಏಕದಳ, ನಿಮ್ಮ ಮೆಕ್ಕೆಜೋಳದ ಏಕದಳ, ನಿಮ್ಮ ಚೂಪೆಲಿ ಮೇಲೆ ಹೋಗ್ಬಿಟ್ರೆ ನೀವು ಚೂಪೆಲಿ ಸರ್, ನೀವು ನಿಸರ್ಗ ತೆಳಗೆ ಬರ್ರಿ, ಕರಿಕೆ ಇರ್ತದ ಮತ್ತು ಸಿಂಪಿಗಳ ಹುಲ್ಲು ಇರ್ತದ, ಅವೆಲ್ಲ ಏಕದಳ. ಕಾಂಗ್ರೆಸ್ ಇರ್ತದ, ಮತ್ತೊಂದು ಇರ್ತದ, ಅದು ದ್ವಿದಳ. ಯಾವ ಬೆಳೆ ಹೆಸರು ನಿಮ್ಗೆ ಗುರ್ತಿಲ್ಲ ಅಂದ್ರೆ ಏಕದಳ ದ್ವಿದಳ ಅಲ್ಲೇ ನಿಮ್ಗೆ ಅರ್ಥ ಮಾಡ್ಕೊಂಡ್ಬಿಡ್ರಿ. ನಿಮ್ಮ ಬದುವನೇ ನಿಮ್ಗೆ ಯೂನಿವರ್ಸಿಟಿ. ಈಗೇನು ತಾವು ರೇಷ್ಮೆ ಕೃಷಿಯನ್ನ ಮಾಡ್ತಾ ಇದ್ರಿ, ಎಷ್ಟು ಇಳುವರಿಯನ್ನ ಪಡಿತಾ ಇದ್ರಿ, ಮತ್ತೆ ಮಾರಾಟದ ವ್ಯವಸ್ಥೆ ಯಾವ ರೀತಿ ಅದ, ಏನು ತೊಂದರೆ ಆಗುದಿಲ್ಲ ಹೆಂಗ ಅನ್ನೋದ್ರ ಬಗ್ಗೆ ಒಂದ್ಸ್ವಲ್ಪ ಹೇಳ್ತೀರಿ? ರೇಷ್ಮೆ ಅಲ್ರಿ, 4 ನೆಗೆಟಿವ್ ಪಾಯಿಂಟ್ ಇಲ್ರಿ, ಅಗ್ರಿಕಲ್ಚರ್ ಒಳಗೆ 4 ನೆಗೆಟಿವ್ ಪಾಯಿಂಟ್ ಬರ್ತಾರ್ರಿ. ಒಂದೇದ್ದು ಹಕ್ಕಿ ಹಾಳು ಮಾಡ್ತದೆ, ದ್ರಾಕ್ಷಿ ಕಾಯಿ ತಿಂದು ಅಲೇಕಿ ಬಿಡಿಯೋದಿಲ್ಲ. ಮತ್ತೆ ಇನ್ನು ತುಡು ಮಾಡ್ತಾರ ರೀ ನಮ್ಮಲ್ಲಿ, ಅಲ್ಲಿ ತುಡುಗಾಗೋದಿಲ್ಲ, ತುಡು ಮಾಡ್ಕೊಂಡ್ರೆ ಎಸ್ಮಿ ಎಲ್ಲಿ ಹೋಗ್ಬೇಕ್ರಿ, ರಾಮನಗರಕ್ಕೆ ಹೋಗ್ಬೇಕಲ್ಲ, ಮಾರಕ್ಕೆ ಆಗೋದಿಲ್ಲ. ಇನ್ನು ಇದಕ್ಕೆ ಸ್ಪ್ರೇ ಡಸ್ಟ ಇಲ್ಲೇ ಇಲ್ಲ, ಇದಕ್ಕೆ ಮಾಕೊಂಡು ಯಾವ ಸ್ಪ್ರೇ ಡಸ್ಟ ಇಲ್ಲ. ಮತ್ತು ಮುಗಿತಲ್ರಿ, ಇನ್ನು ಮಾರ್ಕೆಟ್ಗೆ ಬರೋಣ, ಗೌರ್ಮೆಂಟ್ ಮಾರ್ಕೆಟ್, ಮಧ್ಯವರ್ತಿಗಳಿಲ್ಲ, ಗೌರ್ಮೆಂಟ್ ರಾಮನಗರ ಎಲ್ಲ ಥರ ಮಾರ್ಕೆಟ್ ಅದಾವೆ. ನಿಮ್ಮ ಕಾಟ ನಾನಂತ ಹೋಗೋದಿಲ್ಲ, ನಮ್ಮ ಲೇಬರ್ ಕೊಟ್ಟು ಕಳಿಸಿರ್ತೀನಿ, ಇಲ್ಲಿ ಕಾಟ ಮಾಡಿ ಕಳಿಸಿರ್ತೀನಿ, ಅಲ್ಲ ಕರೆಕ್ಟ್ ಇರ್ತದೆ. ಮೋಸ ಅನ್ನೋದು ರೇಷ್ಮೆಯೊಳಗೆ ಇಲ್ಲೇ ಇಲ್ಲ. ಒಂದು ಇನ್ನೊಂದು, ಯಾವ ಬೆಳೆಯೊಳಗೂ ಚೆಕ್ ಕೊಟ್ಟು ರೊಕ್ಕ ಕೊಡುವಂಥ ಬೆಳೆ ಅಂದರೆ ನನ್ನ ಅನುಭವ ಪ್ರಕಾರ ರೇಷ್ಮೆ. ಉದಾಹರಣೆ, ಈಗ ನಾಳೆ ಒಂದು 28 ತಾರೀಕಿಗೆ ಹುಳ ಬರ್ತಾವೆ, ನಂದು 25 ದಿವ್ಸ ಗೂಡು ಹೋಗ್ತದೆ, 22 25 ಕುಡಿಸಿ 23 ತಾರೀಕು ನಾನು ಚೆಕ್ ನಾ ಕೊಡ್ಬೋದು, ಯಾವ ಬೆಳೆಯೊಳಗೆ ಇದು ಸಿಕ್ಕಿಲ್ಲ, ಇದು ರೇಷ್ಮೆಯ ನನ್ನ ಅನುಭವ. ಯಾವ ಬೆಳೆನ ಮಾತ್ರ ರೇಟ್ ನೋಡ್ಕೋಬೇಕಲ್ಲ ನಾವು. ಮತ್ತು ಇನ್ನೊಂದು, ಇದರ ಖರ್ಚ ಇಲ್ಲ, ಹೆಚ್ಚಿನ ಖರ್ಚಂತೂ ಇಲ್ಲೇ ಇಲ್ಲ ಸುಮ್ಮನೆ. ಮತ್ತು ಇನ್ನೇನು ಸ್ವಲ್ಪ, 1 ಎಕರೆಗೆ ಮಿನಿಮಮ್ 30-40 ಸಾವಿರ ಖರ್ಚು ಬರ್ತಾಯಿದ್ದು ಆಳಿನ ಮುಖಾಂತರ ಮಾಡೋರಿಗೆ. ಇಬ್ಬರು ಹೆಣ್ಮಕ್ಳು ಒಬ್ಬ ಗಂಡು ಮಾಡಿದ್ರೆ ಸಾಕ್ರಿ, 2 ಎಕರೆ ಕಂಟ್ರೋಲ್ ಮಾಡೋಕ್ಕಾಗದ. ಇವತ್ತಿನ ರೇಟ್ ಬಿಡು, ನಾವು ಜವರೇ 400 ಇಡೀನಿ, ಇವತ್ತು 4-500 ಬಂದ್ರೆ ಸಾಕು ನಮಗೆ. ಯಾವುದೂ ಇರಲಾರ್ದೆ ನಿಮಗೆ ಪ್ರತಿ ತಿಂಗಳಿಗೂ 2 ಎಕರೆ ಮಾಡಿದರೆ 100 ಲಕ್ಷ ನೀವು ಭಾಳ ತೆಗಿತೀರಿ ನೀವು. ಇಲ್ಲದ ನಮ್ಮ ಬೆಳೆಗಾರಂಥವ್ರ ನಾನು ಸ್ವಲ್ಪ ಎಲ್ಲಿ ಆಳಸಿ ಮಾಡ್ತೀನಿ, ನಾವು ಸ್ವಲ್ಪ ಖರ್ಚು ಹೆಚ್ಚಿಗೆ ಬಂದಿರ್ತದೆ ಅಷ್ಟೇ. ಇನ್ನೊಂದು, ರೈತರು ಏನು ತಪ್ಪು ಮಾಡ್ತೀವಿ, ಯಾವುದು ಸೋಯಿ ಇರ್ತದೆ ಅದನ್ನು ಹಚ್ಚಂಗಿಲ್ಲ, ಯಾವ ತುಟ್ಟಿರ್ತದೆ ಅದನ್ನು ಹಚ್ತೀವಿ. ತುಟ್ಟಿದ್ದಾಗ ಹಚ್ತೀವಿ, ಅದು ಸೋಯಿದಾಗ ಬಿಟ್ಬಿಡ್ತೀವಿ, ಸೋಯಿದಾಗ ಬಿಡೋಣ ಅದು ತುಟ್ಟಾಗಿಬಿಡ್ತದೆ ಮುಂದೆ, ಅವ ಮತ್ತೆ ಹಚ್ತೀವಿ. ನಾವು ರೈತರ ತಪ್ಪುದೇ ಇಲ್ಲಿ, ಸೋಯಿದಾಗ ಹಚ್ತೀವಿ, ತುಟ್ಟಿದಾಗ ಬಿಟ್ಬಿಡ್ತೀವಿ, ಇದೇ ನಮ್ಮ ತಪ್ಪುದು. ಕಲ್ಲೂರು ಅವರು ಬಹಳ ಒಳ್ಳೆ ವಿಚಾರಗಳನ್ನು ಹೇಳಿದ್ರಿ. ಈಗ ಯಾರಾದರೂ ತಮ್ಮ ಜೋಡಿ ಮಾತಾಡಬೇಕು ಅಂತಾರೆ, ತಮ್ಮ ಮೊಬೈಲ್ ನಂಬರ್ ಅನ್ನು ಕೊಡ್ತೀರಿ? 9901235513. ಆತ್ಮೀಯರೇ, ಈಗೇನು ಸಿದ್ದಣ್ಣ ಕಲ್ಲೂರ್ ಅವರು ತಮ್ಮ ಮೊಬೈಲ್ ನಂಬರ್ ನ ಹೇಳಿದ್ದಾರೆ, ನಾನು ಒಂದ್ಸಲ ಹೇಳ್ತೀನಿ, ತಾವು ನೋಟ್ ಮಾಡ್ಕೊಳ್ಬಹುದು. 9901235513 ಈ ನಂಬರ್ನ ಈಗಾಗಲೇ ಅವರು ಹೇಳದಂಗ ಸಂಪರ್ಕ ಮಾಡಿ ತಾವು ಹೆಚ್ಚಿನ ವಿಚಾರಗಳನ್ನ ಅವರ ಜೊತೆಗೆ ವಿನಿಮಯ ಮಾಡ್ಕೊಳ್ಬಹುದು. ಒಳ್ಳೇದು ಸಿದ್ದಣ್ಣ ರಾಮಣ್ಣ ಕಲ್ಲೂರ್ ಅವರೇ, ಇಲ್ಲಿ ತನಕ ತಮ್ಮ 5 ದಶಕಗಳ ಕೃಷಿ ಅನುಭವವನ್ನ ನಮ್ಮ ಎಲ್ಲ ರೈತರ ಜೊತೆಗೆ, ವಿಶೇಷವಾಗಿ ಯುವ ರೈತರ ಜೊತೆಗೆ ಹಂಚಿಕೊಂಡಿದ್ದೀರಿ. ತಮ್ಮ ಅನುಭವಗಳನ್ನ ನಮ್ಮ ಎಲ್ಲ ಕೇಳುವರ ಜೊತೆ ಹಂಚಿಕೊಂಡಿದ್ದಕ್ಕ, ಇಲ್ಲಿ ತನಕ ಸಂವಾದ ಮಾಡಿದ್ದಕ್ಕ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಬಸವನ ಬಾಗೇವಾಡಿಯ ಪ್ರಗತಿಪರ ಹಿರಿಯ ರೈತರಾದ ಸಿದ್ದಣ್ಣ ರಾಮಣ್ಣ ಕಲ್ಲೂರ್ ಅವರಿಂದ ರೇಷ್ಮೆ ಮತ್ತು ಸಾವಯವ ಕೃಷಿ ಕುರಿತು ಅನುಭವ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾ ಸೋಮಶೇಖರ್ ಎಸ್ ರುಳಿ. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ. ಈ ಗೀತೆಗೆ ಧ್ವನಿಯಾಗಿದ್ದವರು ಸ್ವರ್ಣಲತಾ. ಇನ್ನು ಮುಂದಿನ ಗೀತೆ ರಾಗಿ ಕಲ್ಲಿನ. ರಾಗಿ ಕಲ್ಲಿ